ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಹಲೋ ಕೃಷಿರಂಗ ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಆಕಾಶವಾಣಿ, ರೋಬಸ್ಟಾ ಕಾಫಿಯಲ್ಲಿ ಸಸ್ಯ ಮೂಲವರ್ಧನೆ ಮತ್ತು ಮೇಲುಕಸಿ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಡಾ ಶಿವಲಿಂಗ ಬಿಆರ್ ಅವರು. ಹಲೋ, ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ಶೇಕಡ 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಕೇಳಿ ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಹಲೋ ಕೃಷಿರಂಗ. ಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ರೋಬಸ್ಟ ಕಾಫಿಯಲ್ಲಿ ಸಸ್ಯ ಮೂಲ ವರ್ಧನೆ ಮತ್ತು ಮೇಲುಕಸಿ ಅಥವಾ ಬೆಣೆಕಸಿ ಅಂತಾನು ಕರೀತಾರೆ. ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಮೇಲುಕಸಿಗೆ ಅಥವಾ ಬೆಣೆಕಸಿಗೆ ವೆಜಿಟೇಟಿವ್ ಪ್ರೊಪಗೇಷನ್ ಅಥವಾ ಕ್ಲೋನಲ್ ಪ್ರೊಪಗೇಷನ್ ಅಂತಾನು ಕರೆಯಲಾಗುತ್ತೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾಫಿ ಮಂಡಳಿಯ ವಿಜ್ಞಾನಿಗಳಾದ ಡಾ ಶಿವಲಿಂಗ ಬಿಆರ್ ಅವರು ಆಗಮಿಸಿದ್ದಾರೆ. ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಕೇಳುಗರ ಪರವಾಗಿ ಡಾಕ್ಟರ್ ಶಿವಲಿಂಗ ಅವರಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ನಿಮಗೂ ಕೂಡ ಸುಸ್ವಾಗತ. ಹಾಗಿದ್ದು ಬನ್ನಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ಬರ್ಕೊಳ್ರಿ. ಫೋನ್ ಸಂಖ್ಯೆ ಈ ರೀತಿವೆ: 2237744777, 2237747777. ಇನ್ನೊಂದು ಫೋನ್ ಸಂಖ್ಯೆ 2226396927, 2226396927. ಎಸ್ಟಿಡಿ ಕೋಡ್ ಸಂಖ್ಯೆ 0800. ಹಂಗಿದ್ರೆ ಬನ್ನಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ, ಮಾಹಿತಿಯನ್ನ ಪಡ್ಕೊಳ್ರಿ. ಡಾಕ್ಟರ್ ಶಿವಲಿಂಗ್ ಅವರೇ, ನಾವು ಒಂದು ಪ್ರಶ್ನೆಯನ್ನ ತಮಗೆ ಕೇಳ್ಬಿಡ್ತೇನೆ. ಪ್ರಚಲಿತವಾಗಿ ಕಾಫಿಯಲ್ಲಿರುವ ಸಂವರ್ಧನೆ ವಿಧಾನಗಳು ಯಾವುದು, ಅವುಗಳ ವಿಶಿಷ್ಟತೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಮುಖ್ಯವಾಗಿ ಕಾಫಿಯಲ್ಲಿ 2 ಪ್ರಸರಣ ವಿಧಾನಗಳಿದೆ. ಒಂದು ಬಿತ್ತನೆ ಬೀಜದಿಂದ ಪ್ರಸರಣ ಮಾಡುವುದು, ಮತ್ತೊಂದು ತದ್ರೂಪಿ ಗಿಡಗಳನ್ನ ಕಟ್ಟಿಂಗ್ಸ್ ಇಂದ ಪ್ರಸರಣ ಮಾಡುವುದು, ಕ್ಲೋನಲ್ ಪ್ರೊಪಗೇಷನ್. ಅರೇಬಿಕಾದಲ್ಲಿ ಸ್ವಕೀಯ ಪರಾಗಸ್ಪರ್ಶ ಇರುವುದರಿಂದ ತಾಯಿ ಗಿಡದ ತದ್ರೂಪಿ ಏಕರೂಪತೆಯನ್ನು ಮುಂದಿನ ಪೀಳಿಗೆಗಳಲ್ಲಿ ಹಿಡಿದಿಟ್ಟುಕೊಳ್ಬಹುದು. ಹಾಗಾಗಿ ಬಿತ್ತನೆ ಬೀಜದಿಂದ ಪ್ರಸರಣ ಮಾಡುವುದು ಬಹಳ ಸುಲಭ, ಸರಳ ಮತ್ತು ಅತಿ ಕಡಿಮೆ ವೆಚ್ಚದಲ್ಲಿ ವ್ಯಾಪಕವಾಗಿ ಹೆಚ್ಚಿನ ಬೆಳೆಗಾರರು ಅಳವಡಿಸಿಕೊಂಡಿದ್ದಾರೆ. ಆದರೆ ರೋಬಸ್ಟ ಪರಕೀಯ ಪರಾಗಸ್ಪರ್ಶ ಇರುವಂತಹ ಗಿಡ, ಅಂದರೆ ಹೂವಿನ ರಚನೆಯಲ್ಲಿ ಅಂಡಾಣು ಮತ್ತು ಪರಾಗಾಣು ಇದ್ರೂ ಕೂಡ ಪರಾಗಾಣು ಅಂಡಾಣು ಮೇಲೆ ಬಿದ್ರೆ ರೋಬಸ್ಟಾದಲ್ಲಿ ಆ ಹೂವು ಸೆಟ್ ಆಗಲ್ಲ. ಅದಕ್ಕೆ ಬೇರೆ ಗಿಡದ ಪರಾಗಾಣು ಬಿದ್ದಾಗ ಮಾತ್ರ ಹೂವು ಸೆಟ್ ಆಗುತ್ತೆ. ಹಾಗಾಗಿ ರೋಬಸ್ಟಾ ಬಿತ್ತನೆ ಬೀಜಗಳಿಂದ ಗಿಡಗಳನ್ನು ಮಾಡಿದಾಗ ಮುಂದಿನ ಸಂತತಿಯ ಗಿಡಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣ್ತೀವಿ. ಸೋ ತಾಯಿ ಗಿಡದ ಎಲ್ಲ ಅನುವಂಶೀಯ ಗಿಡಗಳನ್ನ ಮುಂದಿನ ಸಂತತಿ ಗಿಡಗಳಲ್ಲಿ ಕಾಣಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅರೇಬಿಕಾದಲ್ಲಿ ಬಿತ್ತನೆ ಬೀಜದೊಂದು ಪ್ರಸರಣ ಸೂಕ್ತವಾಗಿದ್ದರೂ ಕೂಡ ರೋಬಸ್ಟಾದಲ್ಲಿ ಬಿತ್ತನೆ ಬೀಜದಿಂದ ವೈವಿಧ್ಯತೆ ವ್ಯತ್ಯಾಸಗಳನ್ನು ಕಾಣ್ತೇವೆ. ಹಾಗಾಗಿ ಕ್ಲೋನಲ್ ಪ್ರಸರಣವನ್ನು ಅಳವಡಿಸಿಕೊಂಡರೆ ತಾಯಿ ಗಿಡದಂತೆ ತದ್ರೂಪಿ ಗಿಡಗಳನ್ನು, ಏಕರೂಪ ಗಿಡಗಳನ್ನು ಸಾಧಿಸಲು ಬಹಳ ಸುಲಭವಾಗಿದೆ, ರೈತರಿಗೆ ಉಪಯೋಗ ಆಗುತ್ತೆ. ಈ ರೋಬಸ್ಟಾದಲ್ಲಿ ಹಾಗಾಗಿ ಮುಖ್ಯವಾಗಿ ನಾವು 2 ರೀತಿಯ ಒಂದು ಪ್ರಸರಣವನ್ನು ಮಾಡಬಹುದು. ಒಂದು ಸಾಂಪ್ರದಾಯಿಕ ಸಸ್ಯ. ಹಲೋ ಸರ್, ಆಕಾಶವಾಣಿ ಬೆಂಗಳೂರು ನೇರ ಪ್ರಸಾರ ಕಾರ್ಯಕ್ರಮ. ಹೆಸರೇಳಿ ಸರ್, ಎಲ್ಲಿಂದ? ನಮಸ್ತೆ, ಮೈಸೂರಿಂದ. ಕೇಳಿ, ಪ್ರಶ್ನೆ ಕೇಳಿ. ನಮಸ್ಕಾರ. ಬಹಳ ವಿಭಿನ್ನವಾಗಿದೆ ಮಡಕೇರಿ ಸಕ್ಷನ್ನ ಮೈಸೂರು. ನಾನು ಮೈಸೂರು ಜಿಲ್ಲೆಯಲ್ಲಿ ಕಾಫಿ ಬೆಳೆನ ಬೆಳೆದು ಅಭಿವೃದ್ಧಿ ಪಡಿಸಬಹುದು ಅಂತ ನನ್ನ ಪ್ರಶ್ನೆ ಗುರುಗಳೇ. ಕೇಳಿ ಪ್ರಶ್ನೆನ. ಸರ್, ಮೈಸೂರು ಕಡೆಯಿಂದ ಬೆಳೀಬೇಕು ಅಂತ

ಅಲ್ಲಿ ಹೇಗೆ ಇದೆ ಅದೇ ತರ ಗಿಡ ನಮ್ಮ ಇಲ್ಲೂ ಬರುತ್ತೆ. ಇಳುವರಿ ಬರೋದಿಲ್ಲ, ಅರಬಿಕ ಚಂದ ಇಳುವರಿ ಬರುತ್ತೆ ಸರ್, ರೋಬಸ್ಟ್ ಅಷ್ಟು ಬರಲ್ಲ. ಇದಕ್ಕೆ ಹೇಳ್ತಾರೆ, ಹೇಳ್ತಾರೆ ಮಾಹಿತಿ ಹೇಳ್ತಾರೆ, ಕೇಳಿ ಮಹೇಶ್ ಅವರೇ ಮಾಹಿತಿ ಹೇಳ್ತಾರೆ. ಸರ್ ಸರ್ ನಮಸ್ತೆ ಮಹೇಶ್ ಅವರೇ, ನಾನು 10 ವರ್ಷಗಳ ಕಾಲ ಮಡಿಕೇರಿಯಲ್ಲಿ ಕೆಲಸ ಮಾಡಿದ್ದೇನೆ. ಮಡಿಕೇರಿಯಲ್ಲಿ 40 ಇಂಚಿಂದ ಹಿಡಿದು 300 ಇಂಚು ಬೆಳೆಯುವ ಮಳೆ ಬರುವಂತ ಜಾಗಗಳಿದೆ. ತಾವು ಹೇಳ್ದಾಗೆ ಹೌದೌದು, ನಾನು ಭಾಗಮಂಡಲ ಎಲ್ಲ ನೋಡಿದ್ದೇನೆ, ನಾವು ಒಂದು ಸರ್ವೆ ಮಾಡಿದ್ದೇವೆ. ಸಾಮಾನ್ಯ 40 ಇಂಚಿಂದ ಹಿಡಿದು 80 ಇಂಚುವರೆಗೆ ಬೀಳುವಂತ ಜಾಗದಲ್ಲಿ ಹೆಚ್ಚು ಇಳುವರಿಯನ್ನ ಕಾಫಿ ಇಲ್ಲಿ ಪಡೆಯಬಹುದು. ಇನ್ನು ಅದರಿಂದ ಮೇಲಕ್ಕೆ ಇಳುವರಿ ಹೋದ ಮಳೆ ಜಾಸ್ತಿ ಆದಂತೆಲ್ಲ ಇಳುವರಿ ಪ್ರಮಾಣ ಕಮ್ಮಿ ಆಗುತ್ತದೆ. ಕಾರಣ ಒಂದು, ಹೂವು ಹಣ್ಣಾಗಿ ಕಾಯಾಗಿ ಗಿಡದಲ್ಲಿ ಕಚ್ಚಿದ್ರೂ ಕೂಡ ಕೆಲವು ಸಲ ಮಳೆಗಾಲದಲ್ಲಿ ಎಲ್ಲ ಹಣ್ಣುಗಳು ಉದುರೋಗ್ತವೆ. ಇದ್ರ ಜೊತೆಗೆ ಹೂವಲ್ಲಿ ಪಿನ್ನೆಡ್ ಸ್ಟೇಜ್ ಅಲ್ಲೂ ಕೂಡ ಸೆಟ್ ಆಗಿರೋದು ಕೂಡ ಬಿದ್ದೋಗ್ತವೆ. ಇದಕ್ಕೆ ಕೊಳೆ ರೋಗ, ಸ್ಟಾಕ್ ರಾಟ್ ಮತ್ತೆ ಇದನ್ನ ಫ್ರೂಟ್ ರಾಟ್ ಬಂದು ಗಿಡಗಳು ಉದುರೋಗ್ತವೆ. ಸೊ ಇದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಇದೆಯಾ ಸರ್, ಕಾಫಿ ಮಂಡಳಿ ಈ ದಿಶೆಯಲ್ಲಿ ವರ್ಕ್ ಮಾಡ್ತಾ ಇದೆಯಾ ಅಂದ್ರೆ, ಹೌದು, ನಾವು 2019 ಈಚೆಗೆ ಒಂದು ಕಾಫಿ ಮಂಡಳಿ ಎಲ್ಲಾ ಕಡೆ ಈ ಕ್ಲೋನಲ್ ಗಿಡಗಳನ್ನ ಕೊಡಬೇಕು ಅನ್ನೋ ಒಂದು ದಿಶೆಯಲ್ಲಿ ಒಂದು ಸರ್ವೆ ಮಾಡಿ ಹೆಚ್ಚು ಇಳುವರಿ ಪ್ರದೇಶದಲ್ಲಿ ಒಳ್ಳೆ ಗಿಡಗಳನ್ನ ಗುರುತಿಸಿಕೊಂಡು ಆ ಗಿಡಗಳನ್ನ ಒಂದು ಇಳುವರಿಯನ್ನ ಒಂದು 4 ವರ್ಷ ಅಧ್ಯಯನ ಮಾಡಿ ಈ ಗಿಡ 300 ಇಂಚು ಮಳೆ ಬಂದರೂ ಕೂಡ ಇಳುವರಿ ಕೊಡ್ತಾ ಇದೆ ಅಂದ್ರೆ ಆ ಗಿಡದಿಂದ ಕಂಬಚಿಗಿರಿನ ಗಿಡ ಮಾಡಿ ಕೊಟ್ರೆ ಆ ಜಾಗಕ್ಕೆ ಸೂಕ್ತವಾಗಿರುತ್ತೆ. ಅದನ್ನ ಲೊಕೇಶನ್ ಸ್ಪೆಸಿಫಿಕ್ ಕ್ಲೋನ್ಸ್ ಅಥವಾ ನಿರ್ದಿಷ್ಟ ಪ್ರದೇಶಕ್ಕೆ ಆಯ್ಕೆಯಾದ ಗಿಡಗಳನ್ನು ಮಾಡಿ ಕೊಟ್ರೆ ಅನ್ನೋ ಒಂದು ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದೀವಿ ಸರ್. ಮುಂದೊಂದು ದಿನಗಳಲ್ಲಿ ಆ ವಾತಾವರಣಕ್ಕೆ ಸೂಕ್ತವಾದ ಒಂದು ಗಿಡಗಳನ್ನ, ಕ್ಲೋನಲ್ ವೆರೈಟಿ ಗಿಡಗಳನ್ನ ಅಥವಾ ಟಿಶ್ಯೂ ಕಲ್ಚರ್ ಗಿಡಗಳನ್ನ ಕೊಡಬೇಕನ್ನೋ ದಿಕ್ಕಲ್ಲಿದೀವಿ. ಮತ್ತೆ ನಿಮ್ಗೊಂದು ಮಾಹಿತಿ ಅಂದ್ರೆ, ಸರ್ ಸಂಶೋಧನೆ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ಮಾಹಿತಿ ನಿಮ್ಗೆ ಹೇಳ್ಬೇಕಂದ್ರೆ, ಸಾಮಾನ್ಯ 40 ಇಂಚು 80 ಇಂಚು ಮಳೆ ಬೀಳೋ ಜಾಗದಲ್ಲಿ ನಿಮ್ಗೂ ಗೊತ್ತು, ಕನಿಷ್ಠ ಅಂದ್ರೆ 40 ಬ್ಯಾಗ್ ಕಾಫಿನ ಕುಯ್ತಾರೆ ಚರಿನ. ಅದೇ 300 ಇಂಚು ಬೀಳುವಂತ ಜಾಗದಲ್ಲಿ 15-20 ಬ್ಯಾಗ್ ಕುಡಿತಾರೆ. ಯಾಕಂದ್ರೆ ಮಳೆ ಬೀಳುವಂತ ದಿನಗಳು ಬಹಳ ಜಾಸ್ತಿ ಇರುತ್ತೆ, ಹಾಗಾಗಿ ಹಣ್ಣು ಉದುರೋಗ್ತವೆ, ಮತ್ತೆ ಸೆಟ್ ಆದ ಹೂಗಳು ಕೂಡ ನಿಲ್ಲಲ್ಲ, ಸಾಕಷ್ಟು ಪ್ರಾಬ್ಲಮ್ಗಳು ಅಲ್ಲಿದೆ ಸರ್. ಹೌದು ಸರ್, ಹೌದು. ನಮ್ಮ ಈಗ ಪ್ರೆಸೆಂಟ್ ಈಗ ನಾವೇ ಸರ್ ಏಕರೆಗೆ 4-5 ಚೇಸ್ನೆ ಬರೋ ಸರ್ ನಮಗೆ. ನಾವು ಗೊಬ್ಬರ ಕೆಲಸ ನಾವು ಬೇರೆ ತೋಟ ಹೆಂಗೆ ಮಾಡ್ತೀವಿ ಸರ್, ಅದೇ ತರ ಟ್ರೀಟ್ಮೆಂಟ್. ಈಗ 2 ಮಕ್ಕಳನ್ನ 2 ತರ ನಾವು ನೋಡೋದಿಲ್ಲ, 2 ಮಕ್ಕಳನ್ನ ಒಂದೇ ತರ ನೋಡ್ತೀವಲ್ಲ ಸರ್, ಅದೇ ತರ. ಹೌದು ಹೌದು ಹೌದು ಸರ್. ಅಲ್ಲ ನೀವು ಹೇಳ್ದಂಗೆ ಸರ್, ನಿಮ್ಮ ಜಾಗದಲ್ಲಿ ಕೆಲವು ಗಿಡಗಳು ಹೆಚ್ಚು ಇಳುವರಿ ಕೊಡುತ್ತೆ ಮಳೆ ಬಂದ್ರು ಕೂಡ, ಅಂತ ಗಿಡಗಳನ್ನ ಗುರುತಿಟ್ಕೊಂಡು ಆ ಗಿಡಗಳಿಂದ ಚಿಗುರು ತೆಗೆದು ಗಿಡ ಮಾಡಿದ್ರೆ ಸ್ವಲ್ಪ ಯಶಸ್ಸನ್ನ, ಹೆಚ್ಚು ಇಳುವರಿ ಯಶಸ್ಸನ್ನ ಕಾಣಬಹುದು ನಿಮ್ ಜಾಗದಲ್ಲಿ. ಹೌದು, ಅಷ್ಟು ನೀಟಾಗಿ ಹೋಗುತ್ತೆ, ಬಟ್ ಅದೇ ಮಳೆಗಾಲದಲ್ಲಿ ನಮಗೆ ಉದುರೋಗುತ್ತೆ ಸರ್ ಎಲ್ಲ. ಹೌದು ಸರ್, ನಾವ್ ಈ ದಿಕ್ಕಲ್ಲಿ ಸಂಶೋಧನೆ ಮಾಡ್ತಾ ಇದೀವಿ. ಇಬ್ಬನಿ ನಿಲ್ತಾ ಅದು ಮಂಜು ಬೀಳ್ತಾ ಇರ್ತದೆ ಸರ್, ಹಾಗಾಗಿ ಅದರ ಇದು ದಂಟೆಲ್ಲ ಕೊಳತು ಬಿದ್ದೋಗ್ತದೆ. ಹೌದು ಹೌದು ಹೌದು, ಅದನ್ನ ನಾವು ಸ್ಟಾಕ್ ರಾಟು ಮತ್ತೆ ಫ್ರೂಟ್ ರಾಟು ಅಂತೀವಿ. ಮಳೆಗಾಲದಲ್ಲಿ ನಿಮ್ಗೆ 1 ದಿನ 5-6 ಇಂಚು 10 ಇಂಚು ಮಳೆ ಬರುತ್ತೆ. ಆ ದಿನ ಒಂದು ವಾರ ಕಂಟಿನ್ಯೂಸ್ ಬಿದ್ದಾಗ ಈ ರೋಗ ಬಂದು ಉದುರೋಗುವಂತದ್ದಾಗುತ್ತೆ. ಸಾಮಾನ್ಯ ಇಳಿಜಾರಿ ಇರುವಂತ ಪ್ರದೇಶ ಆದ್ರೆ ನೀರು ಬಸ್ದೋಗತ್ತೆ, ಇಲ್ಲಾಂದ್ರೆ ನೀವು ಸ್ವಲ್ಪ ಇಂಗು ಗುಂಡಿಗಳನ್ನ ಮಾಡಬೇಕಾಗತ್ತೆ. ಮಹೇಶ್ವರ್, ಮುಂಬರುವ ದಿನಗಳಲ್ಲಿ ಬಹುಶಃ ಅಲ್ಲಿಗೆ ಸೂಟ್ ಆಗುವಂತ ಒಂದು ಸಸಿಗಳನ್ನೇ ಅವರು ತಯಾರು ಮಾಡ್ತೇನೆ ಅಂತ ಹೇಳ್ತಾ ಇದಾರೆ, ಮಾಡ್ತಾರೆ ಅಂತ. ಹೌದು ಸರ್, ಬಾಗಮಂಡಲದಲ್ಲಿ ನಾವು ವಿಸಿಟ್ ಮಾಡಿದೀವಿ. ಮಾದಪ್ಪ ಅಂತ ನಿಯರ್ ಬಾಗಮಂಡಲ ಇದೆಯಾ, ಅಲ್ಲಿ ಒಂದು ಎಸ್ಟೇಟ್ ಅಲ್ಲಿ ಕೆಲವು ಗಿಡಗಳನ್ನ ಆಯ್ಕೆ ಮಾಡಿದೀವಿ. ಅದು ಹೆಚ್ಚು ಮಳೆ ಬಂದರೂ ಕೂಡ ಆ ಗಿಡದಲ್ಲಿ ಅನುವಂಶೀಯವಾಗಿ ಹಣ್ಣನ್ನು ಹಿಡಿದಿಟ್ಕೊಳ್ಳುವಂತ ಶಕ್ತಿ ಇದೆ. ನಾವು ಬಿತ್ತನೆ ಬೀಜದಿಂದ ಗಿಡ ಮಾಡಿದ್ರೆ ಅದೇ ತರ ತದ್ರೂಪಿ ಗಿಡ ಬರಲ್ಲ, ಹಾಗಾಗಿ ಈ ಕ್ಲೋನಲ್ ಗಿಡಗಳನ್ನು ಮಾಡಿದ್ರೆ ಅದೇ ತರ ತದ್ರೂಪಿ ಗಿಡ ಬಂದು ಆ ಭಾಗಕ್ಕೆ ಸೂಕ್ತವಾಗಬೇಕು ಅನ್ನೋ ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದೀವಿ. ಇದನ್ನ ನಾವು ಲೊಕೇಶನ್ ಸ್ಪೆಸಿಫಿಕ್ ಪ್ಲಾಂಟ್ಸ್ ಅಂತ ಕೊಡಬೇಕಂತ ಮುಂದೊಂದು ದಿನದಲ್ಲಿ ಅನ್ಕೊಂಡಿದೀವಿ. ಈ ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದೀವಿ ಸರ್. ನೀವು ಗಿಡ ಕೊಟ್ಟರೆ ಸರ್ ನಮ್ಮ ಕೊಡಗಿನ 70-80% ರೈತರಿಗೆ ಎಲ್ಲರಿಗೆ ಉಪಯೋಗ ಆಗುತ್ತೆ ಸರ್. ಹಾ ಸರ್, ಧನ್ಯವಾದಗಳು. ಕರೆ ಮಾಡಿದಕ್ಕೆ ಮಹೇಶ್ ಅವರಿಗೆ ಧನ್ಯವಾದಗಳು. ನೋಡಿ, ಈಗ ಅರೇಬಿಕ ಕಾಫಿ ಬೆಳೀತಾ ಇದ್ದಾರೆ, ಯಶಸ್ ಕಂಡಿದ್ದಾರೆ. ಆದ್ರೆ ರೋಬಸ್ಟ್ ಕಾಫಿ ನಾವು ಜಾಸ್ತಿ ಬೆಳಿಬೇಕು, ಅದಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಬೆಳೆ ಜಾಸ್ತಿ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಅವರದ್ದು ಪ್ರಶ್ನೆ ಚೆನ್ನಾಗಿದೆ. ಮತ್ತೆ ಈ ವರ್ಷ ಒಂದು ವಿಶೇಷವಾದ ವರ್ಷ ಅಂದ್ರೆ 2 ವರ್ಷದಲ್ಲಿ ಅರೇಬಿಕಾಗಿಂತ ರೋಬಸ್ಟಾ ಬೆಲೆ ಹೆಚ್ಚಾಗಿತ್ತು. ಅದೇ ಅದೇ ಸುಮಾರು ಯಾವಾಗ್ಲೂ ಅರೇಬಿಕಾ ಬೆಲೆ ಜಾಸ್ತಿ ಇರುತ್ತೆ, ರೋಬಸ್ಟಾ ಬೆಲೆ ಕಮ್ಮಿ ಇರುತ್ತೆ. ಈ ವರ್ಷ ವಿಯೆಟ್ನಾಂ ದೇಶದಲ್ಲಿ ಇಳುವರಿ ಕಮ್ಮಿ ಆಗಿದ್ರಿಂದ ತೊಂದರೆ ಆಗಿದ್ರಿಂದ ಭಾರತ ದೇಶದ ರೋಬಸ್ಟಾಗೆ ತುಂಬಾ ಬೇಡಿಕೆ ಬಂದು ರೋಬಸ್ಟಾ ಬೆಲೆಗೆ ಸಮಾನಾಂತರ ಅರೇಬಿಕಾಗಿ ಸಮಾನಾಂತರವಾದ ಬೆಲೆ ರೋಬಸ್ಟಾ ಪಡ್ಕೊಂಡಿದೆ. ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಅನುಕೂಲ ಹಾರೈಕೆ ಕೂಡ. ಹೌದೌದು, ಸೊ ಸಂಶೋಧನೆ ನಡೀತಾ ಇದೆ. ಹೌದೌದು, ಈಗ ನಾವು ಆವಾಗಲೇ ಹೇಳಿದ್ವಲ್ಲ ರೋಬಸ್ಟಾ ಕಾಫಿಯ ಸಸ್ಯ ಮೂಲ ಸಂವರ್ಧನೆ ಬಗ್ಗೆ ಮಾತಾಡ್ತಾ ಇದ್ವಿ, ಅದರ ಪ್ರಸರಣದ ಅವಶ್ಯಕತೆ ಉಂಟ ಅಂತಾಯ್ತು. ಹೌದು, ಯಾಕಂದ್ರೆ ರೋಬಸ್ಟಾ ಕಾಫಿಯಲ್ಲಿ ಒಂದು ಉತ್ತಮವಾದ ತದ್ರೂಪಿ ತಾಯಿ ಗಿಡ ಇದ್ರೆ ಅದರ ತದ್ರೂಪಿ ಗಿಡ ಬೇಕು ಅಂದ್ರೆ ನಾವು ರೋಬಸ್ಟಾ ಕಾಫಿಯಲ್ಲಿ ಸಸ್ಯ ಮೂಲ ಸಂವರ್ಧನೆ ಮಾಡಬೇಕಾಗುತ್ತೆ, ಪ್ರೊಪಗೇಷನ್ ಮಾಡ್ಕೊಂತ ಹೋದ್ರೆ ಆಗುತ್ತೆ. ಆಗುತ್ತೆ ಸರ್. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್, ಹುಣಸೂರಿಂದ ತುಳಸಿರಾಮ್ ಅಂತ ಹೇಳಿ. ಹಾ, ಕೇಳಿ ತುಳಸಿರಾಮ್ ಅವರೇ. ಸರ್, ಒಂದು ನಾವು 20 ವರ್ಷದಿಂದ ಅರೇಬಿಕಾ ಕಾಫಿ ಬೆಳೀತಾ ಇದೀವಿ ತೆಂಗಲ್ಲಿ. ಹಾ, ಅದು ಏನಾಗುತ್ತೆ ಅಂದ್ರೆ 8ನೇ ತಿಂಗಳಿಗೆಲ್ಲ ಹಣ್ಣು ಬರುತ್ತೆ. ಅದು ಸ್ವಲ್ಪ ಅಕ್ಕಿ ತಿಂದು ಅದು ತಿಂದು ಸ್ವಲ್ಪ ಡ್ಯಾಮೇಜಸ್ ಆಗುತ್ತೆ. ಸೈಂಟಿಸ್ಟ್ ಕರ್ಕೊಂಡ್ಬಂದು ತೋರಿಸ್ರು, ಆದ್ರೂ ಅದೇ ಇದಕ್ಕೆ ಹಣ್ಣಾಗುತ್ತೆ. 8-9 ತಿಂಗಳಿಗೆಲ್ಲ ಹಣ್ಣಾಗುತ್ತೆ, ಒಳ್ಳೆ ಮಳೆ ಸೀಸನ್ ಅಲ್ಲಿ. ಓ, ನೋಡಿ ಸರ್, ಹಿಂಗಾಗ್ತಾ ಇದೆ ಅಂತೆ. ಸರ್, ಸಾಮಾನ್ಯ ನಾವು ಅರೇಬಿಕಾ ಕಾಫಿ 8-9 ತಿಂಗಳು, ರೋಬಸ್ಟಾ ಕಾಫಿ 9-10 ತಿಂಗಳು ಹೂವಿಂದ ಹಣ್ಣಾಗಕ್ಕೆ ತಗೋವಂತ ಕಾಲ. ನಿಮ್ಗೆ ಈ ಪ್ರಾಬ್ಲಮ್ ಇದ್ರೆ ನೀವು ರೋಬಸ್ಟಾನ ಮಾರ್ಚ್ ಏಪ್ರಿಲ್ ಅಲ್ಲಿ ಅರೇಬಿಕಾನ ಹೂ ಬರ್ಸಕ್ಕೆ ನೀವು ಹೂವಿನ ನೀರಿನ ಅವಶ್ಯಕತೆ ಕೊಡಬೇಕಾಗತ್ತೆ. ನಿಮ್ಮಲ್ಲಿ ಬಹುಶಃ ಏನಾಗ್ತಾ ಇದೆ, ಜನವರಿಯಲ್ಲೇ ನೀವು ನೀರು ಕೊಟ್ಟು ಹೂವಿನ ನೀವು ಬರೆಸ್ತಾ ಇದ್ದೀರಾ. ಆ ಹೂವು ಬಂದದ್ದು ನಿಮ್ಮ ಜಾಗ ಬಹಳ ಬಯಲುಸೀಮೆ ಆಗಿರೋದ್ರಿಂದ ಮತ್ತೆ ಬಿಸಿಲಿನ ಜಳ ಜಾಸ್ತಿ ಇರೋ ಜಾಗ ಆಗಿದ್ರಿಂದ ಬಹಳ ಬೇಗ ಹೂ ಬರ್ಸೋದ್ರಿಂದ ಅದು ನಿಮ್ಗೆ ಮೋಸ್ಟ್ಲಿ. ಅಲ್ಲ, ನಾನು ಸೈಂಟಿಸ್ಟ್ ಹರೀಶ್ ಅವ್ರನ್ನ ಕರ್ಕೊಂಡ್ಬಂದೆ, ಈಗ ಇದರಲ್ಲಿದ್ದಾರೆ ಅವರು, ಬಾಗಲಕೋಟೆಲ್ ಏನೋ ಇದ್ದಾರೆ, ಕೆಮಿಕಲ್ ಬಾಗಲಕೋಟೆಲ್ ಇದ್ದಾರೆ. ಅವ್ರು ಕರ್ಕೊಂಡ್ಬಂದಾಗ ಫೆಬ್ರವರಿಗೆ ನೀರು ಕೊಡಿ ಅಂದ್ರು. ಫೆಬ್ರವರಿಗೆ ನೀರು ಕೊಟ್ಟರು ನೋಡಿದೆ ಅದಕ್ಕೆ ಬರುತ್ತೆ. ಇಲ್ಲ ಸರ್, ಫೆಬ್ರವರಿ ಕೊಟ್ಟರು ಕೂಡ ಬರುತ್ತೆ ನಿಮ್ಗೆ. ನೀವು ಆದಷ್ಟು ಮಾರ್ಚ್ ಟೈಮಿಗೆ ಬಂತು ಅಂತ ನಾನು ಹೇಳ್ತಿರೋದು. ಇಲ್ಲ, ನೀವು ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಕೊಡಬೇಕು. ನಾವು ಫೆಬ್ರವರಿ 3ನೇ ವಾರಕ್ಕೆ ಕೊಡಕ್ಕೆ ರೋಬಸ್ಟ್ ಆಗಿ ಹೇಳ್ತೀವಿ. ಸಾಮಾನ್ಯ ಅರೇಬಿಕಾಗೆ ಅವರು ನಮ್ಮ ಟ್ರೆಡಿಷನಲ್ ಅಂದ್ರೆ ಸಾಂಪ್ರದಾಯಿಕ ಪ್ರದೇಶದಲ್ಲಿ ನ್ಯಾಚುರಲ್ ಶವರ್ ಇಂದ ಬ್ಲಾಸಮ್ ಆಗುತ್ತೆ. ಇದು ಮಾರ್ಚ್ ಏಪ್ರಿಲ್ ಅಲ್ಲಿ ಮಾಡೋದ್ರಿಂದ ಬಹಳ ಒಳ್ಳೇದಾಗತ್ತೆ. ಇನ್ನೊಂದೇನಂದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಪ್ರದೇಶ ಹಾಕೋದ್ರಿಂದ ಪ್ರಾಣಿಗಳದ್ದು ಪಕ್ಷಿಗಳದ್ದು ಬಹಳ ಏಟು. ಅದು ಬಹಳ ಏಟಿರುತ್ತೆ ಸರ್. ಮತ್ತೆ ನೀವು ಅಡಕೆ ತೆಂಗುಗೋಸ್ಕರ ನೀರು ಕೊಟ್ಟಾಗೆಲ್ಲ ಇದರಲ್ಲಿ ಆ ಹೂವಿನ ಒಂದು ಮೊಗ್ಗು ಬರಕ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಯಾವಾಗ್ಲೂ. ಹೌದು, ಅವಾಗಲೇ ಹೂ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿರುತ್ತೆ ಸರ್. ಈ ವರ್ಷ ಅದರಲ್ಲೂ ವರ್ಷ ಪೂರ್ತಿ ಮಳೆ ಇರೋದ್ರಿಂದ ಹೂವಿನ ಮೊಗ್ಗುಗಳು ಸುಮಾರು ಸಲ ಬೇಗ ಕಡೆ ಬಂದೇ ಬಿಟ್ಟಿದೆ. ಸರ್, ನಿಮ್ಮ ಹುಣಸೂರಿಗೆ ಒಂದು ಕಂಡಂತೆ ನಮ್ಮ ಕಾಫಿ ರಿಸರ್ಚ್ ಸಬ್ಸ್ಟೇಷನ್ ಚಟ್ಟಳ್ಳಿ ಇದೆ, ಅಲ್ಲಿನ ವಿಜ್ಞಾನ ಹೋಗಿದ್ದೀರಾ? ಓಕೆ ಓಕೆ ಓಕೆ. ಚಟ್ಟಳ್ಳಿ ಹೋಗಿದ್ದೀನಿ, ಇದ್ರ ಹತ್ರ ಭಾಗಮಂಡಲ ರೋಡ್ ಮಡಿಕೇರಿ. ಹಾ, ಇಲ್ಲಿ ನಮ್ಮ ಸುಂಟಿಕೊಪ್ಪ ಇಂದ ಒಂದು 12 ಕಿಲೋಮೀಟರ್ ದೂರದಲ್ಲೇ ಇದೆ, ಆರ್ಟಿಕಲ್ಚರ್ ಸ್ಟೇಷನ್ ಪಕ್ಕನೇ ಇದೆ ಅದು. ಒಂದ್ಸಲ ನೀವು ಅಲ್ಲಿ ಸೈಂಟಿಸ್ಟ್ ಅನ್ನ ಕರ್ಕೊಂಡು ಒಂದ್ಸಲ ನಿಮ್ಮ ಜಾಗದ ತೋರಿಸಿದ್ರೆ ಅದು ಕೂಡ ಒಂದು ಸಹಾಯ ಆಗ್ಬಹುದು. ನೀವು ಇದನ್ನ ತೆಂಗಿನ ಮರದ ಕೆಳಗಡೆ ಮಾಡಿರೋದ ಸರ್? ಇದು ತೆಂಗಲ್ ಬೆಳೆದಿರ. ಅರೇಬಿಕಾ ಯಾವ ತಳಿ ಹಾಕಿದಿರ ಸರ್ ನೀವು? ಮೊದಲು ಕಟುವಾಯ್ C6 ಅಂತ ಬಂದಿತ್ತಲ್ಲ ಸರ್, ಅದು ಕಟುವಾಯ್ ತಳಿನೇ ಕೇಳಿಲ್ಲ ಅಂತಾರೆ ಕೆಲವರು. ಇಲ್ಲ, ಕಟುವಾಯಿ HDT ಬಹಳ ಹಳೆ ತಳಿ ಅದು. ಅದನ್ನು ಕೂಡ ಹಳೆ ತಳಿ ನಾನು ಇವ್ರು ಹೇಳದೆ, ಯಾರೋ ವೆಂಕಟರಮಣ ಹೆಗ್ಡೆ, ಯಾವ ತಳಿ ಹೇಳಿದ್ದೀರಾ ನೀವು, ಗೊತ್ತಾ ಇಲ್ಲ ಮಾಡೇ ಇಲ್ಲ ಅಂತ ಹೇಳ್ತಾರೆ. ಯಾರೋ ಶ್ರಮಜೀವಿ ಫಾರ್ಮ್ ಟಿವಿ ಅವರು ವೆಂಕಟರಮಣ ಹೆಗ್ಡೆ ಸಿರ್ಸಿ ಟಿವಿ ಅವ್ರದ್ದನ್ನೇ. ನಮ್ಗೆ ಒಂಥರ ಇನ್ಸಲ್ಟ್ ಮಾಡ್ದಂಗೆ ಹೇಳಿದ್ರು. ಇಲ್ಲ, ಕಟುವಾಯಿ HDT ತಳಿ ಇದೆ ಸರ್. ನಾನು ತಳಿ ಅಭಿವೃದ್ಧಿ ಈಗ ಇದರಿಂದ ತಗೊಂಡ CC. ಕನ್ಸಾಲಿಡೇಟೆಡ್ ಅಲ್ಲಿಂದ ಬೀಜ ತಂದೆ ಈಗ ಟಾಟಾ ಆಗಿದೆ. ಹೌದೌದು, ಟಾಟಾ ಕಾಫಿ ಆಗಿದೆ. ಅವ್ರದ್ದು ಪಾಲಿಬೆಟ್ಟದಲ್ಲಿ ರಿಸರ್ಚ್ ಸ್ಟೇಷನ್ ಇದೆ. ಪಾಲಿಬೆಟ್ಟ ಅಲ್ಲಿಂದ ಬೀಜ ತಂದು ಸಸಿ ನಾವೇ ಮಾಡಿದ್ದು. ಈಗೇನೋ ಇದು ಬೇರೆ ವೆರೈಟಿ ಬಂದಿದೆ ಈಗ, ಅದ ಹಾಕಿ ಅಂತಾರೆ. ಚಂದ್ರಗಿರಿ ವೆರೈಟಿ ಅಂತ ಇದೆ ಸರ್. ನಾನು ತಳಿ ಅಭಿವೃದ್ಧಿ ಮತ್ತು ಅನುವಂಶೀಯ ವಿತ್ತೆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರೋದು. ಈ ಚಂದ್ರಗಿರಿ ಅನ್ನೋದು ಈಗ ನಮ್ಮಲ್ಲಿ ಕಾಫಿ ಮಂಡಳಿಯಲ್ಲಿ ಪ್ರಚಲಿತವಾಗಿರುವ ಸೆಮಿಡಾರ್ಫ್ ವೆರೈಟಿ ಸರ್. ಸಿಗುತ್ತೆ ಸರ್, ಈಗ ಇಂಡಿಯಾ ಕಾಫಿ ಆಪ್ ಅಂತ ಇದೆ ಸಾಮಾನ್ಯ, ಇದು ನವೆಂಬರ್ 15ಕ್ಕೆ ಬುಕ್ ಆಗ್ಬಿಟ್ಟಿದೆ. ಆದ್ರೂ ಕೂಡ ನಿಮ್ಗೆ ಏನಾದ್ರು ಬೀಜ ಬೇಕು ಅಂದ್ರೆ ನಮ್ಮ ರಿಸರ್ಚ್ ಸ್ಟೇಷನ್ ಹೋಗಿ ಸ್ವಲ್ಪ ನೀವು ವಿಚಾರಿಸಿದ್ರೆ ದೊರೀಬಹುದು. ರಿಸರ್ಚ್ ಸ್ಟೇಷನ್ ಚಟ್ಟಳ್ಳಿ ರಿಸರ್ಚ್ ಸ್ಟೇಷನ್ ಸರ್. ಸರ್ ಒಂದು ಕೆಜಿ 400 ರೂಪಾಯಿ, ನೀವು 1800 ರಿಂದ 2000 ಗಿಡ ಕೂಡ ಅದರಲ್ಲಿ ಮಾಡ್ಕೊಳ್ಬಹುದು. ಈಗ ಬುಕ್ಕಿಂಗ್ ಕ್ಲೋಸ್ ಆಗಿದೆ ಅನ್ಸುತ್ತೆ, ನವೆಂಬರ್ 15ವರೆಗೂ ನಾವು ಎಕ್ಸ್ಟೆಂಡ್ ಮಾಡಿದ್ದು. ಒಂದ್ಸಲ ವಿಚಾರಿಸಿದ್ರೆ ನಿಮಗೆ ಮಾಹಿತಿ ಸಿಗಬಹುದು. ಕೇಳಿ ಕೇಳಿ ಪ್ರಶ್ನೆ ಕೇಳಿ. ಇದ್ರೆ ಈ ಫೋನ್ ನಂಬರ್ ಕೇಳುವಾಗ ಒಂದ್ ಮೂರ್ ಸರಿ ನಿಧಾನಾಗಿ 2 ಸರಿ ಹೇಳಿತಾ, ಒಂದೇ ಸರಿ ಗೊತ್ತಾಗಲ್ಲ. ನಾನು ಎಷ್ಟೋ ಜನ ಬರ್ಕೊಳಕ್ಕೆ ಆಗದೇನೆ ಎಷ್ಟೋ ಸರಿ. ಇಲ್ಲ, ನಾವು 2 ನಂಬರ್ ಇದೆ, 2 ಸರಿ ಹೇಳ್ತೇವೆ. ತಕ್ಷಣ ಪಟ ಪಟ ಪಟ ಅಂತ ಹೇಳ್ಬಿಟ್ರೆ ಯಾರು ಬರ್ಕೊಳಕ್ಕಾಗಲ್ಲ. ಇಲ್ಲ ಇಲ್ಲ, ನಿಧಾನ ಹೇಳ್ಬೇಕು, ಬಿಡ್ತಿ ಬಿಡ್ತಿ ಹೇಳಿದ್ರೆ ನಂಬರ್ ನಿಧಾನ ಹೇಳ್ಬೇಕಲ್ವಾ. ಇಲ್ಲ ನಾವು ಆಗಿಲ್ಲ, ಈ ಒಂದ್ ನಂಬರ್ ಬರ್ಕೊಂಡಿದ್ದೆ, ಇನ್ನೊಂದ್ ನಂಬರ್ ಬರೆಯೋಕೆ ಆಗ್ಲಿಲ್ಲ. ಇಲ್ಲ ಇಲ್ಲ, ಓಕೆ ಓಕೆ ಓಕೆ, ಎಲ್ಲಿ ಬಿಡಿ, ಫಾಸ್ಟ್ ಆಗಿ ಹೇಳಿ. ಮೈಸೂರಲ್ಲೂ ಹಾಗೆ ಮಾಡ್ತಾರೆ. ಆಯ್ತು ಬಿಡಿ, ಆಲ್ರೆಡಿ ಮೈಸೂರ್ ನಂಬರ್ ಇದೆ, ಆದ್ರೂ ಸ್ವಲ್ಪ ಫಾಸ್ಟ್ ಆಗಿ ಹೇಳೋದ್ರಿಂದ. ಓಕೆ, ಮತ್ತೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಸರ್, ಅಷ್ಟೇ. ಓಕೆ, ಬೇರೆ ಗಿಡದ ಬಗ್ಗೆ ಕೇಳ್ಬೋದಾ? ಇಲ್ಲ ಇಲ್ಲ, ಬೇರೆ ಗಿಡ ಇಲ್ಲ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಬೇರೆಯವರು ಇದ್ದಾರೆ. ಓಕೆ, ಹಲೋ, ಹೆಸರೇಳಿ ಸರ್, ಎಲ್ಲಿಂದ? ಸರ್ ನಮಸ್ಕಾರ. ನಮಸ್ತೆ, ಹೆಸರೇಳಿ ಸರ್, ಎಲ್ಲಿಂದ? ಬಳ್ಳಾರಿ ಜಿಲ್ಲೆ ಕಂಪ್ಲೀಟ್ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್. ಕೇಳಿ ಸರ್, ಕಾಫಿ ಬೆಳೆ ಬಗ್ಗೆ ಮಾತ್ರ ಪ್ರಶ್ನೆ ಕೇಳ್ಬೇಕು ಸರ್. ಅದೇ ಸರ್, ಕಾಫಿ ಬೆಳೆಗೆ ನಮಗೆ ನಮ್ಮ ಕಡೆಯಲ್ಲೇ ಬೆಳೆ ಬಿಡು ಸರ್, ಬಳ್ಳಾರಿ ಜಿಲ್ಲೆಯಲ್ಲಿ. ಅದೇ ಅನ್ಕೊಂಡ್ವಿ. ಈಗ ನಮಗೆ ಪ್ರಶ್ನೆ ಏನಂದ್ರೆ, ಈಗ 100% ಮೂಲ ಅರೇಬಿಕ್ ಇನ್ಸ್ಟೆಂಟ್ ಕಾಫಿ ದೊರೆಯುತ್ತೆ ಸರ್ ಇಲ್ಲಿ? ದೊರೆಯುತ್ತೆ ಸರ್, 100% ಕಾಫಿ ಸಿಗತ್ತೆ ನಿಮಗೆ, ದೊರೆಯುತ್ತೆ ಸರ್. ಆನ್ಲೈನ್ ಅಲ್ಲೂ ಇದೆ ಸರ್, ಇ ಕಾಮರ್ಸ್ ಅಲ್ಲಿ, ಅಮೆಜಾನ್ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ. ನಮ್ಮ ಕಾಫಿ ಮಂಡಳಿ ಇದು ಕೂಡ ಕಾಫಿ ಪ್ರಾಡಕ್ಟ್ ಗಳು ಆನ್ಲೈನ್ ಅಲ್ಲಿ ಇದೆ, ನೀವು ಅದನ್ನ ಬುಕ್ ಮಾಡಿ ಪಡ್ಕೊಳ್ಬಹುದು. ಸರ್, ಅರೇಬಿಕಾ ಕ್ವಾಲಿಟಿಯಲ್ಲಿ ಉತ್ತಮವಾದ ಕಾಫಿ, ರೋಬಸ್ಟಾ ಅರೇಬಿಕಾಗಿಂತ ಸ್ವಲ್ಪ ಕ್ವಾಲಿಟಿಯಲ್ಲಿ ಕಡಿಮೆ ಇದೆ. ಸ್ವಲ್ಪ ಹಾರ್ಡ್ ಲಿಕ್ಕರ್ ಇರುತ್ತೆ ರೋಬಸ್ಟಾ, ಅರೇಬಿಕಾ ಸ್ವಲ್ಪ ಸಾಫ್ಟ್ ಲಿಕ್ಕರ್ ಇರುತ್ತೆ. ಹಾಗಾಗಿ ಅರೇಬಿಕಾ ಗೋಲ್ಸ್ಕೊಂಡ್ರೆ ರೋಬಸ್ಟಾ ಸ್ವಲ್ಪ ಗುಣಮಟ್ಟದಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತೆ ಅರೇಬಿಕಾದಲ್ಲಿ ನಮ್ಮಲ್ಲಿ ಒಂಥರ ಕೆಫಿನ್ ಕಂಟೆಂಟ್ ಅಂತೀವಿ, ಇದು ನಮ್ಮನ್ನ ಒಂದು ಏನಂತೀರಿ ಹೆಚ್ಚೆತ್ತಿದ್ದು ಹಂಗೆ ಮಾಡತ್ತಲ್ಲ, ಆ ಗುಣ ಇರುವಂತ ಒಂದು ಕಂಟೆಂಟ್. ಇದು ಅರೇಬಿಕಾದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಇರುತ್ತೆ, ರೋಬಸ್ಟಾದಲ್ಲಿ ಇದರ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸಾಮಾನ್ಯ ನಿಮಗೆ 100% ಕಾಫಿನೂ ಸಿಗುತ್ತೆ, ಚಿಕೋರಿ ಕೂಡ ಹಾಕಿರ್ತಾರೆ, ಚಿಕೋರಿ ಬಳಸದೇ 100% ಕಾಫಿ ಕೊಡು ಕೂಡ ಸಿಗುತ್ತೆ ಸರ್ ನಿಮಗೆ. ಸರ್, ಎಲ್ಲಾ ಕಾಫಿ ಔಟ್ಲೆಟ್ ಗಳಲ್ಲಿ ಸಾಮಾನ್ಯ 15-20% ಚಿಕೋರಿಯನ್ನ ಬಳಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕಾಫಿ ಮಂಡಳಿ ಹೇಳುತ್ತೆ ನೀವು ಚಿಕೋರಿ ಇಲ್ಲದ ಕಾಫಿಯನ್ನು ಕೂಡ ನೀವು ಸೇವಿಸಬಹುದು. ಸರ್, ಇನ್ಸ್ಟೆಂಟ್ ಕಾಫಿ ಮಾಡುವುದೆಲ್ಲ ಸಾಮಾನ್ಯ ರೋಬಸ್ಟಾ ಕಾಫಿಯಿಂದ ಮಾಡಿರ್ತಾರೆ. ಓಕೆ, ನೀವು ಕಾಫಿ ಮಂಡಳಿ ವೆಬ್ಸೈಟ್ ಗೆ ಹೋದ್ರೆ ನಿಮ್ಗೆ ಸಿಗುತ್ತೆ ಎಲ್ಲಿ ಖರೀದಿ ಮಾಡಬಹುದು ಅಂತ. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಓಕೆ, ನಮಸ್ಕಾರ. ಮುಂದಿನ ಕರೆಯನ್ನ ತೆಗೆದುಕೊಳ್ಳೋಣ. ಹಲೋ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರಿ ಸರ್, ಎಲ್ಲಿಂದ? ಸರ್ ಶಿವಣ್ಣಗೌಡ ಸರ್, ಮಂಡ್ಯದಿಂದ ಸರ್. ಮಂಡ್ಯ ಸರ್, ಕೇಳಿ ಸರ್, ಕಾಫಿ ಬಗ್ಗೆ ಪ್ರಶ್ನೆ ಕೇಳಬೇಕು. ಓಕೆ ಸರ್, ಹೇಳಿ ಸರ್. ಸರ್, ಈಗ ಮಂಡ್ಯದಲ್ಲಿ ಬೆಳೆಯುವಂತ ಕಾಫಿಗೆ ಅದಕ್ಕೆ ಬೇಡಿಕೆ ಇಲ್ವಾ ಸರ್? ಸರ್, ಮಂಡ್ಯದಲ್ಲಿ ಕಾಫಿ ಬೆಳೆಯೋದಕ್ಕೆ ಬೇಡಿಕೆ ಅಲ್ಲ ಅಂತ ಇಲ್ಲ ಅಂತಲ್ಲ ಸರ್, ಯಾವುದೇ ಕಾಫಿಗೆ ಬೇಡಿಕೆ ಇರುತ್ತೆ, ಆ ಕಾಫಿಯ ಗುಣಮಟ್ಟ ಹೇಗಿದೆ ಅಂತ ನಾವು ಫಸ್ಟ್ ಪರಿಶೋಧನೆ ಮಾಡಬೇಕು. ಹೌದು ಸರ್. ಅಲ್ಲ, ಈಗ ಅಲ್ಲಿ ಮಲೆನಾಡಲ್ಲಿ ಬೆಳೆಯುವಂತ ವಾತಾವರಣನ ಇಲ್ಲಿ ಮಂಡ್ಯದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿರ್ತದಲ್ಲ ಒಳ್ಳೆ ತೋಟಗಳಲ್ಲಿ, ಅಲ್ಲಿ ಆ ಕಾಫಿಗೆ ಅದು ಅಷ್ಟೊಂದು ಗುಣಮಟ್ಟ ಇರಲ್ವಾ? ಇರಲ್ಲ ಸರ್, ನಾವು ತುಂಬಾ ಹಿಂದೆ ಕಾಫಿ ಮಂಡಳಿ ಮಂಡ್ಯದಲ್ಲೂ ಕೂಡ ಒಂದು ಸಂಪರ್ಕ ಪ್ರಯೋಗ ಮಾಡಿದೆ, ಕೇಂದ್ರ ಮಾಡಿ ಅಲ್ಲೂ ಕೂಡ ಪ್ರಯೋಗ ಮಾಡಿತ್ತು ಎಲ್ಲಾ ಕಡೆ. ನೀವು ಕೂಡ ಈಗ ಮಂಡ್ಯದಲ್ಲಿ ಕೆಲವರು ಅಡಕೆ ಮತ್ತೆ ತೆಂಗಿನ ಕೆಳಗಡೆ ಕಾಫಿಯನ್ನ ಬೆಳೆದಿದ್ದಾರೆ, ನಾವು ನೋಡಿದಾಗ ಸುಮಾರು ಜನ ಬೆಳೆದಿದ್ದಾರೆ. ಅದನ್ನ ನಾವು ನೋಡಿದಾಗ ಆ ಕಾಫಿಯಲ್ಲಿ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತ ಏನ್ ಕರಿತೀವಿ, ಈ ಎ ಗ್ರೇಡ್ ಬಿನ್ ಅಂಶ ತುಂಬಾ ಕಮ್ಮಿ ಇರುತ್ತೆ, ಮತ್ತೆ ಕ್ವಾಲಿಟಿ ಅಷ್ಟು ನಮ್ಮಲ್ಲಿ ಟ್ರೆಡಿಷನಲ್ ಏರಿಯಾದಲ್ಲಿ ಬರುವಷ್ಟು ಇರುವುದಿಲ್ಲ ಸರ್. ಸರ್, ಈಗ ನಾವು ಸ್ವಲ್ಪ ಯಥೇಚ್ಛವಾಗಿ ಬೆಳೆದಿರ್ತೀನಿ, ಅದಕ್ಕೆ ಮಾರ್ಕೆಟಿಂಗ್ ಏನಾದ್ರೆ ಹೆಂಗ್ ಮಾಡುದು ಸರ್ ನಾವು? ಸರ್, ನೀವು ಮಾರ್ಕೆಟ್ ಮಾಡಬಹುದು ಸಾಮಾನ್ಯ ಅಂದ್ರೆ, ಈಗ ನೀವು ನಿಮ್ಮ ಮಂಡ್ಯದಲ್ಲೇ ಕೂಡ ಕಾಫಿ ಔಟ್ಲೆಟ್ ಗಳಿರುತ್ತಲ್ಲ, ಆ ಅಲ್ಲಿ ನೀವು ಪಾರ್ಚ್ಮೆಂಟ್ ಮಾಡಿ ಕ್ಲೀನ್ ಕಾಫಿ ಮಾಡಿಕೊಡೋದಾದ್ರೆ ಕೊಡಬಹುದು. ನೀವು ಅದ್ ಮಾಡಕ್ಕಾಗಲ್ಲ ಅಂತಂದ್ರೆ ಈ ಕೊಡಗು ಮತ್ತೆ ಚಿಕ್ಕಮಂಗ್ಳೂರ್ಗೆ ಹೊಂದ್ಕೊಂಡಂತೆ ಇರುವಂತಹ ಜಾಗದಲ್ಲೇ ಹೋಗಿ ಕೊಡಬೇಕಾಗತ್ತೆ. ಸರ್, ಅಲ್ಲಿಗೆ ಬಂದ್ರೆ ನಮ್ಮ ನಾವು ಬೆಳೆದಂತ ಬೀಜಕ್ಕೆ ಅಲ್ಲಿ ವ್ಯಾಲ್ಯೂ ಇರ್ತದ ಸರ್, ಮಾರ್ಕೆಟ್ ಇರ್ತದ ಸರ್? ಈಗ ಅಲ್ಲಿ ಯಾಕೆಂದ್ರೆ ನಮ್ಮ ರೈತರು ಮಂಡ್ಯ ಅಂತ ಹೇಳಿದ ತಕ್ಷಣ ಮಂಡ್ಯದ ಕಾಫಿ ಬೀಜಕ್ಕೆ ಒಂದು ಅದಕ್ಕೆ ಇದು ಒಳ್ಳೆ ವ್ಯಾಲ್ಯೂ ಇಲ್ಲ, ಅದಕ್ಕೆ ಗುಣಮಟ್ಟ ಇಲ್ಲ ಅಂತ ಒಂದು. ಅಂದ್ರೆ ಸರ್, ಪ್ರತಿಯೊಂದು ಖರೀದಿ ಕೇಂದ್ರಗಳಲ್ಲಿ ಅವರೊಂದು ಸ್ಯಾಂಪಲ್ ಅಂತ ತೆಗಿತಾರೆ ಸರ್. ಅದ್ ತೆಗ್ದಾಗ ಅದ್ರಲ್ಲಿ ಗ್ರೇಡ್ ಎಷ್ಟಿದೆ ಇಲ್ಲ ಎಲ್ಲ ನೋಡ್ತಾರೆ. ಅದ್ ನೋಡಿದಾಗ ಅವರು ಇದು ಸ್ವಲ್ಪ ಗ್ರೇಡ್ ಕಮ್ಮಿ ಇದೆ, ಔಟ್ ಟರ್ನ್ ಕಮ್ಮಿ ಬರ್ತಾ ಇದೆ ನಿಮ್ಮ ಜಾಗದಲ್ಲಿ ಅಂತಂದಾಗ ಅವ್ರಿಗೆ ಅದು ತೊಂದರೆ ಲಾಸ್ ಆಗತ್ತಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಅವರು ಕಮ್ಮಿ ಮಾಡ್ತಾರೆ. ಅದ್ ಬಿಟ್ರೆ ಸಾಮಾನ್ಯ ಆದಷ್ಟು ಅಲ್ಲಿ ಮಟ್ಟ ಕಲ್ದಿದ್ರು ಕೂಡ ಒಂದು ಉತ್ತಮವಾದ ಬೆಲೆ ಕೊಟ್ಟು ಕೊಂಡ್ಕೊಳ್ಳೋ ಒಂದು ಅವಕಾಶ ಇದೆ ಸರ್ ಅಲ್ಲಿ. ಅಲ್ಲ, ನಾವೀಗ ತೋಟದಲ್ಲಿ ಬೆಳೀತಾ ಇದೀವಿ, ಅದಕ್ಕೆ ಅದನ್ನ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ನೀವು ಒಂದ್ಸಲ ಪ್ರಯತ್ನ ಪಟ್ಟಿದ್ದೀರಾ ಸರ್, ಎಲ್ಲಾರು ಕೊಟ್ಟಿದ್ದೀರಾ ಸರ್? ಇನ್ನು ಕೊಡ್ಲಿಕ್ಕೆ ಎಲ್ಲ ಸ್ಟಾಕ್ ಇಟ್ಕೊಂಡಿದೀವಿ ಸರ್, ಎಲ್ಲ ಅದಕ್ಕೆ ನಿಮ್ಮ ಕಾರ್ಯಕ್ರಮ ಮಾಡೋದು ಒಳ್ಳೆ ತುಂಬಾ ಹೆಲ್ಪ್ ಆಯ್ತು ಸರ್. ನೀವು ಮಂಡ್ಯ ಕಾಫಿ ಅನ್ಬೇಡಿ, ಕಾಫಿನ ತಗೊಂಡೋಗಿ. ಹೌದು, ಖರೀದಿ ಕೇಂದ್ರಗಳು ನೀವು ಒಳ್ಳೆ ಪ್ರಯತ್ನ ಮಾಡಿ ಬೆಳೀತಾ ಇದೀರಿ, ಇದಕ್ಕೂ ಕೂಡ ನಾವು ಅಭಿನಂದನೆ ಹೇಳ್ಬೇಕು. ಯಾಕಂದ್ರೆ ಈಗ ಎಲ್ಲ ಕಡೆ ಬೆಳಿಬೇಕು, ಏನೋ ಪ್ರಯತ್ನ ಮಾಡೇ ಮಾಡ್ತಾರೆ ನಮ್ಮ ರೈತರು. ಅಂತದಲ್ಲಿ ತಾವು ಮಾಡ್ತಾ ಇದ್ದೀರಿ, ತಮಗೆ ಬೆಳೆಗೆ ಬೆಲೆ ಸಿಗಲ್ಲ. ಯುವ ರೈತರು ಹೊಸ ಹೊಸ ಆವಿಷ್ಕಾರಗಳನ್ನ ಬೆಳೆಯಕ್ ಆಗದಿರೋ ಪ್ರದೇಶದಲ್ಲಿ ಬೆಳೆದು ಒಂದು ಪ್ರಯತ್ನ ಪಡ್ತಾ ಇದಾರೆ. ಅದಕ್ಕೆ ನಾವು ಮಾಡಿದ್ರಿ. ನೀವು ಆತರ ಇದ್ರೆ ಕಾಫಿಯನ್ನ ತಗೊಂಡ್ಕೊಂಡು ಹೋಗಿ ನೀವು ಎಲ್ಲಿ ಖರೀದಿ ಕೇಂದ್ರಗಳಿದೆ ಅಲ್ಲಿ ಕೊಡಿ, ಅವ್ರ ಅದನ್ನ ಕ್ವಾಲಿಟಿನ ಚೆಕ್ ಮಾಡ್ತಾರೆ, ಔಟ್ ಅನ್ನು ಚೆಕ್ ಮಾಡ್ತಾರೆ. ನೀವು ಮಂಡ್ಯ ಕಾಫಿ ಅಂತ ಏನು ಹೇಳೋದು ಬೇಡ ಸರ್. ಯಾಕೆಂದ್ರೆ ಒಬ್ಬ ರೈತರು ಅದೇ ತರ ಆಗ್ಬಿಟ್ಟಿದೆ ಸರ್, ಇಲ್ಲಿಂದ ಮಂಡ್ಯದಿಂದ ಮಾರ್ಕೆಟ್ ಕೊಟ್ಟೋಗ್ಬಿಟ್ಟಿದಾರೆ, ಅಲ್ಲಿ ಹೋಗ್ಬಿಟ್ಟು ಮಂಡ್ಯ ಅಂತ ಹೇಳ್ಬಿಟ್ಟಿದಾರೆ. ಮಂಡ್ಯ ಅಂತ ಹೇಳಿದ ತಕ್ಷಣ ಅವ್ರೆ ನಿಮ್ದು ದಾಡಪ್ಪ ನಮ್ಗೆ ಅಂದ್ರೆ ಅವರಿಗೆ ಗುಣಮಟ್ಟ ಇರ್ಲಿಕ್ಕಿಲ್ಲೇನೋ ಅಂತ. ಆದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ, ಇಲ್ಲೂ ನಿಮ್ಮಲ್ಲೂ ಅದು ಒಳ್ಳೆ ಕ್ವಾಲಿಟಿ ಇದ್ದೇ ಇರ್ಬೋದಲ್ಲ. ಹೌದು ಸರ್. ಅಂದ್ರೆ ಮೊದ್ಲೇನೆ ತೀರ್ಮಾನಕ್ಕೆ ಬಂದ್ಬಿಟ್ಟಿರ್ತಾರೆ. ಹೌದು ಅಲ್ಲ, ನೀವು ಆತರ ನೀವು ಆತರ ಮಾಡಬೇಡ್ರಿ ಅಂತ ಡಾಕ್ಟರ್. ಸಾಮಾನ್ಯ ಈ ಬಯಲು ಸೀಮೆಯಲ್ಲಿ ಅರೇಬಿಕಾ ಬೆಳೆದಾಗ ಬೀಜದ ಸಾಂದ್ರತೆ ಕಮ್ಮಿ ಇರುತ್ತೆ, ಎ ಗ್ರೇಡ್ ಕೂಡ ಕಡಿಮೆ ಇರುತ್ತೆ. ಈ ಎಲ್ಲಾ ರೀಸನ್ ಗಳಿಂದ ಅವರು ಔಟ್ ಅನ್ನು ಕೂಡ ಕಮ್ಮಿ ಬರೋದ್ ಕಾರಣದಿಂದ ಆ ಕ್ವಾಲಿಟಿ ಕಮ್ಮಿ ಇರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಹೇಳ್ತಾರೆ. ನೀವು ಇದನ್ನ ಬೇಕಾದ್ರೆ ಚೆಕ್ ಮಾಡ್ಕೊಳ್ಬಹುದು ಸರ್ ಒಂದ್ಸಲ. ಸರ್, ನಾನು ಒಂದು ಪ್ರಶ್ನೆ ಕೇಳ್ಕೊಂತೀನಿ ಸರ್. ಈಗ ಅರೇಬಿಕಾ ರೋಬಸ್ಟ್ ಬಿಟ್ರೆ ಕಾವೇರಿ ಈ ತರ ಇದೆಯಲ್ಲ ಸರ್, ಅದರಲ್ಲಿ ಆ ಗುಣ ಇರಲ್ವ ಸರ್? ಸರ್, ಅರೇಬಿಕಾದಲ್ಲಿ ಕಾವೇರಿ ಅನ್ನೋದು ಒಂದು ತಳಿ, ಒಂದು ಆಯ್ಕೆ ಅಷ್ಟೇ. ಕಾಫಿ ಮಂಡಳಿ 13 ಕಾಫಿ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ ಅರೇಬಿಕಾದಲ್ಲಿ. ಇದು 12ನೇ ತಳಿ ಕಾವೇರಿ ವೆರೈಟಿ. ಸರ್, ನಾವು ಈಗ ಬಯಲುಸೀಮೆಗೆ ತಕ್ಕಂತೆ ಅಂತ ತಳಿ ಇನ್ನು ಕಾಫಿ ಮಂಡಳಿ ಅಭಿವೃದ್ಧಿಪಡಿಸಿಲ್ಲ. ಯಾಕಂದ್ರೆ ಬೆಳೆದ ಪ್ರದೇಶದಲ್ಲಿ ಅವರು ಏನು ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬೆಳಿಬಹುದು ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದಾರೆ. ಓಕೆ, ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಇನ್ನೊಂದು ಸಂಪರ್ಕ ಸಂಖ್ಯೆ ಹೇಳ್ತೇವೆ, ದಯವಿಟ್ಟು ಬರ್ಕೊಳ್ರಿ. ಬರ್ಕೊಳ್ಳಿ, 8762123526. 8762123526. ಇನ್ನೊಂದು ಫೋನ್ ಸಂಖ್ಯೆನ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಹಲೋ, ಹೆಸರೇಳಿ ಸರ್, ಎಲ್ಲಿಂದ? ಹಲೋ, ಹೆಸರೇಳಿ ಸರ್, ಎಲ್ಲಿಂದ? ನಮಸ್ಕಾರ ಸರ್. ನಮಸ್ಕಾರ, ಪ್ರಶ್ನೆ ಕೇಳಿ. ನಾನು ನಂಜುಳಿ ಮಹೇಶ್ ನಾಯ್ಕ್ ಮಾತಾಡ್ತಾ ಇದ್ದೀನಿ. ಕೇಳಿ ಸರ್. ಕೃಷಿ ರಂಗ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ. ಓಕೆ ಸರ್, ಕೇಳಿ, ಪ್ರಶ್ನೆ ಹೇಳಿ. ಇವತ್ತು ಕಾಫಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಇದೆ ಸರ್. ಸರ್, ದಯವಿಟ್ಟು ಮುಂದಿನ ವರ್ಷದಲ್ಲಿ ಕಾರ್ಮಿಕರ ರಂಗ ಅಂತ ಒಂದು ಮಾಡ್ಬೇಡಿ ಸರ್, ಕಾರ್ಮಿಕರದು ನಮ್ದೇ ಸಮಸ್ಯೆ. ಓಕೆ ಸರ್, ಧನ್ಯವಾದಗಳು. ನಾವು ಕೃಷಿ ಇಲಾಖೆಗೆ ಹೇಳ್ತೇವೆ. ಆಯ್ತು ಸರ್. ಓಕೆ, ಧನ್ಯವಾದಗಳು. ಇದಾಗಿತ್ತು ಕೇಳುಗರೆ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸಿದ ಹಲೋ ಕೃಷಿ ರಂಗ ಕಾರ್ಯಕ್ರಮ ಇದಾಗಿತ್ತು. ಹಲೋ ಆಕಾಶವಾಣಿ ಕಾರ್ಯಕ್ರಮ ಇದಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕೇಳುಗರಿಗೂ ಮತ್ತೆ ಪ್ರಶ್ನೆ ಕೇಳಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಅದೇ ತರ ಸಂಪನ್ಮೂಲ ವ್ಯಕ್ತಿಗಳಾಗಿ ಕರ್ನಾಟಕ ಕಾಫಿ ಮಂಡಳಿಯ ವಿಜ್ಞಾನಿಗಳಾದ ಡಾಕ್ಟರ್ ಶಿವಲಿಂಗ್ ಬಿಹಾರ್ ಅವರಿಗೂ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ ಶಿವಲಿಂಗ್ ಅವರೇ. ನಮಸ್ಕಾರ. ಅದೇ ತರ ಮುಂದಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ ಮುಂದಿನ ಶುಕ್ರವಾರ ಇದೇ ಸಮಯಕ್ಕೆ ಇರ್ತದೆ, ಅಲ್ಲಿ ಭೇಟಿಯಾಗೋಣ. ಇನ್ನೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ,

ಶೇಖರ್ ಅವ್ರೆ, ಏನಾಯ್ತು ದೀಪಾವಳಿ ನೋಟ್ರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು, ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಅರೆ ಬ್ರದರ್, ಇಲ್ಲಿ ಕೇಳಿ, ನಿಮ್ಮ ಮೊಬೈಲ್ ನೋಡಿ, ಬಾಸ್ ಮೆಸೇಜ್ ಬಂದಿದ್ಯಾ? ಅದೇ ಮೆಸೇಜ್ ನಲ್ಲಿ ಬರ್ದಿದೆ ಎಮರ್ಜೆನ್ಸಿ ಇದೆ, ತಕ್ಷಣ ಗಿಫ್ಟ್ ಕಾರ್ಡ್ ಅಥವಾ ವೋಚರ್ ತಗೊಂಡು ಪರ್ಸನಲ್ ಮೇಲ್ ಅಲ್ಲಿ ಕಳಿಸಿ ಅಂತ. ಅರೆ ತಿಳ್ಕೊಳ್ಳಿ, ಇವರು ಬಾಸ್ ನ ಫೋಟೋ ಹಾಕೊಂಡು ಫ್ರಾಡ್ ಮಾಡುವರು. ನೆನ್ಪಿರ್ಲಿ, UPI ಸೇಫ್ ಇದೆ, ಆದ್ರೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಏನಮ್ಮ ನಿನ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಿದೆ? ವಾಯುಮಾಲಿನ್ಯ ಆಗಿ ಕೆಮ್ಮು, ಆಸ್ತ್ಮಾ, ಹೃದಯಾಘಾತ ಕೂಡ ಆಗ್ಬೋದು ಗೊತ್ತಾ? ಪ್ಲೀಸ್ ಮೇಡಮ್, ಇದೊಂದ್ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್, ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತದ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದೊಳಗೆ December 21-23 ತನಕ 3 ದಿನಗಳವರೆಗೆ ಶನಿವಾರ, ರವಿವಾರ, ಸೋಮವಾರ ಈ 3 ದಿನಗಳಂದು ಈ ವರ್ಷದ ತೋಟಗಾರಿಕಾ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಈ ತೋಟಗಾರಿಕಾ ಮೇಳದ ಬಗ್ಗೆ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಡಾ ವಿಷ್ಣುವರ್ಧನ್ ಅವರು ಕೆಲವು ವಿಷಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಎಲ್ಲ ರೈತ ಬಾಂಧವರಿಗೂ ಹಾಗೂ ಕೇಳುಗರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಷ್ಣುವರ್ಧನ, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಕುಲಪತಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮ ವಿಶ್ವವಿದ್ಯಾಲಯ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತೋಟಗಾರಿಕಾ ಮೇಳವನ್ನು December 21-23 ದಿನಾಂಕದಂದು ನಮ್ಮ ವಿಶ್ವವಿದ್ಯಾಲಯದ ಬಾಗಲಕೋಟೆಯ ನವನಗರದಲ್ಲಿರುವ ಮುಖ್ಯ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ವರ್ಷ ಆರ್ಥಿಕತೆ ಹಾಗೂ ಪೌಷ್ಟಿಕತೆಗಾಗಿ ತೋಟಗಾರಿಕೆ ಎಂಬ ಒಂದು ಧ್ಯೇಯವಾಕ್ಯದೊಂದಿಗೆ ಈ ಒಂದು ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ನಮ್ಮ ತೋಟಗಾರಿಕೆ ಮೇಳವನ್ನು ನಮ್ಮ ವಿಶ್ವವಿದ್ಯಾಲಯದ ಜೊತೆಗೆ ಕೃಷಿ ಸಂಬಂಧಿತ ತೋಟಗಾರಿಕೆ ಇಲಾಖೆಯ ಹಾಗೂ ಇತರ ಎಲ್ಲ ಅಭಿವೃದ್ಧಿ ಇಲಾಖೆಗಳ ಸಹಭಾಗಿತ್ವದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಮೇಳವನ್ನ ನಾವು ಮುಖ್ಯವಾಗಿ ಏನಕ್ಕೆ ಹಮ್ಮಿಕೊಳ್ತೀವಿ ಪ್ರತಿ ವರ್ಷ ಅಂದ್ರೆ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೊಸದಾಗಿ ಅಭಿವೃದ್ಧಿಪಡಿಸಿದಂತಹ ವಿವಿಧ ತೋಟಗಾರಿಕಾ ಬೆಳೆಗಳ ತಳಿಗಳನ್ನ, ಹೊಸ ಹೊಸ ತಾಂತ್ರಿಕತೆಗಳನ್ನ ರೈತರಿಗೆ ಮುಟ್ಟಿಸುವ ಒಂದು ನಿಟ್ಟಿನಲ್ಲಿ ಇಲ್ಲಿ ಪ್ರಾತ್ಯಕ್ಷಿಕೆಗಳ ಮುಖಾಂತರ ಅವರಿಗೆ ಮಂದಟ್ಟು ಮಾಡಿಕೊಡ್ಲಿಕ್ಕೋಸ್ಕರ ನಾವು ಈ ಒಂದು ತೋಟಗಾರಿಕಾ ಮೇಳವನ್ನ ನಾವು ಹಮ್ಮಿಕೊಳ್ತೀವಿ. ಈ ಮೇಳದಲ್ಲಿ ವಿಶೇಷತೆಗಳು ಏನಂದ್ರೆ, ನಮ್ಮ ತಳಿಗಳು ಹಾಗೂ ಇತರ ವಿಶ್ವವಿದ್ಯಾಲಯಗಳ ಅಥವಾ ಸಂಶೋಧನಾ ಕೇಂದ್ರಗಳ ಅಥವಾ ಪ್ರೈವೇಟ್ ಕಂಪನಿಗಳ ಈ ಹೊಸ ತಳಿಗಳು ಅಂದ್ರೆ ಈ ಭಾಗಕ್ಕೆ ಸೂಕ್ತವಾದಂತಹ ಹೂವಿನ ಬೆಳೆಗಳ ತಳಿಗಳು, ತರಕಾರಿ ಬೆಳೆಗಳ ತಳಿಗಳು ಹಾಗೂ ಸಾಂಬಾರ ಮತ್ತು ಸುಗಂಧ ದ್ರವ್ಯ ಬೆಳೆಗಳು, ನಡುತೋಪಿನ ಬೆಳೆಗಳ ಒಂದು ಪ್ರಾತ್ಯಕ್ಷಿಕೆಗಳನ್ನು ಸಹ ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಜೊತೆಗೆ ನಾವು ಪೌಷ್ಟಿಕ ಕೈತೋಟದ ಮಾದರಿಗಳನ್ನು ಸಹ ನಾವಿಲ್ಲಿ ಪ್ರಾತ್ಯಕ್ಷಿಕೆಯನ್ನ ಮಾಡಿದ್ದೀವಿ. ಇಲ್ಲಿ ಮತ್ತೆ